ಸರ್ ಮುಂಚೆಯಿಂದ ನಮ್ಮ ತಂದೆ ಮಾಡ್ಕೊಂಡ್ ಬರ್ತಿದ್ರು ಸರ್, ಈಗ ನಮಿಗೂ ನಾವು ಓದಿದೀವಿ ಸರ್, ನಮಿಗೂ ಕೆಲಸ ಅನ್ನೋದು ನಮಿಗೂ ಇಲ್ಲ. ನಗರ ಪ್ರದೇಶದಲ್ಲಿ 50 ವರ್ಷದಿಂದ ಕೂಡ ನಾವು ತಂದೆ ನಿರ್ವಹಣೆ ಮಾಡ್ಕೊಂಡ್ ಬಂದಿದ್ರು, ಈಗ ನಮಿಗೂ ಕೆಲಸ ಇಲ್ಲ ಉದ್ದೇಶಕ್ಕೆ ನಾವು ಅದ್ ನಡ್ಸ್ಕೊಂಡು ಹೋಗ್ತಿದ್ದೀನಿ ಸರ್. ಈಗ ವಿದ್ಯಾಭ್ಯಾಸ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ರ, ಏನ್ ವಿದ್ಯಾಭ್ಯಾಸ ಮಾಡಿದ್ರ ನೀವು? ಸರ್ SLC ಪಾಸ್ ಆಗಿದೆ ಸರ್ ನಂದು. ಈಗ ಸಾಕಷ್ಟು ಇವತ್ತು ನಮ್ಮ ಯುವಕರು ಏನಪ್ಪಾ ಅಂತಂದ್ರೆ SLC PUC ಮಾಡ್ಕೊಂಡು ಈಗ ನಮ್ದು ಕೃಷಿ ಜಮೀನಿಲ್ಲಪ್ಪ, ಇವೆಲ್ಲ ಯಾಕಸು, ಇವೆಲ್ಲ ನಮಗೆ ಕಷ್ಟ ಅಂತ ಹೇಳಿ ನಗರಗಳಿಗೆ ವಲಸೆ ಹೋಗ್ತಾರೆ. ಅಂದ್ರೆ ಅಂತ ಒಂದು ಪ್ರಯತ್ನ ನೀವು ಮಾಡ್ಲಿಲ್ವಾ? ಈಗ ಹಸು ಇರೋದ್ರಿಂದ ನಾವ್ ಎಲ್ಲೋದ್ರೂ ಕೂಡ ಅಲ್ಲಿ ಕೆಲಸ ರಿಟರ್ನ್ ಬರ್ಬೇಕ ಉದ್ದೇಶಕ್ಕೆ ನಾವು ಇದು ಒತ್ತಡದಿಂದ ನಮಗೆ ಇದು ಆಗ್ತಿಲ್ಲ ಸರ್ ಕೆಲಸದ ಬಗ್ಗೆ. ಈಗ ಬೆಂಗಳೂರು ಹೋಗ್ಬೇಕು, ಅಲ್ಲಿ ಫ್ಯಾಕ್ಟ್ರಿಗೆ ಹೋಗ್ಬೇಕು ಅಂತ ಆ ತರ ನೀವು ಯೋಚನೆ ಮಾಡ್ಲಿಲ್ಲ? ನೀವು ಮಾಡಿದೆ ಸರ್, ನಮ್ ತಾಯಿಯವ್ರ ವಯಸ್ಸಾದಾರ ಸರ್, ನಮ್ ತಾಯಿಗೆ ಒಂದು 65 ವರ್ಷ ಸುಮಾರು ಇದೆ. ಮತ್ತೀಗ ಅವ್ರನ್ನ ನಾವು ಕಾಪಾಡ್ಕೋಬೇಕು. ಈಗ ನಮ್ ತಾಯಿ ತಗೊಂಡೋಗಿ ಬೆಂಗಳೂರು ನಗರದಾಗ ಇಟ್ಟು ನಾವೆಲ್ಲ ಇದು ಮಾಡ್ಕೊಳಕ್ ಬಾರಿ ತೊಂದ್ರೆ ಆಗುತ್ತೆ ಸರ್. ಹಂಗಾಗಿ ನಾವ್ ಇಲ್ಲೇ ಹಸು ಸಾಕಣಿಕೆಲ್ಲ ತೊಡ್ಕೊಂಡಿದ್ ಸರ್. ಈಗ ನೀವ್ ಎಷ್ಟ್ ಜನ ಇದ್ರಿ ಮಕ್ಕಳು ಹನುಮಂತ ನಾಯ್ಕ ಅವರೇ? ಸರ್ ನಾವು 3 ಜನ ಇದೀವಿ ಸರ್. ಈಗ ಅಣ್ಣಾರೆಲ್ಲ ಮದುವೆ ಆಗಿ ಅವರೆಲ್ಲ ಅವ್ರ ಸಂಸಾರ ಅವರೆಲ್ಲ ಬೇರೆ ಇದಾರೆ. ಈಗ ನಮ್ದಿನ್ನೂ ಮದುವೆ ಆಗಿಲ್ಲ ಸರ್. ಈಗ ನಾವು ಹಸು ಸಾಕಣೆ ನನ್ನ ತಾಯಿನ ನಾನು ನೋಡ್ಕೊಂಡ್ ಇದೀನಿ ಸರ್. ಅಂದ್ರೆ ನಿಮ್ದೇ ಎಷ್ಟೋ ಒಂಥರ ಉತ್ತಮವಾದ ಒಂದು ಸಂತೋಷದ ಜೀವನ ಅಂದ್ರೆ ತಪ್ಪಾಗ್ಲಾರ್ದಲ್ವಾ? ಹೌದು ಸರ್, ತಪ್ಪಾಗ್ಲಾರ್ದು. ನಾವ್ ಇನ್ನೊಬ್ರು ಕೈಯಾಗ ಅವ್ರು ಹೇಳ್ದಂಗೆ ಕೇಳ್ದಂಗೆ ಈಗ ನಮ್ಮ ಹಸುಗೆ ಜಾಸ್ತಿ ಮೇವ್ ಹಾಕಿದ್ರೆ ಜಾಸ್ತಿ ಹಾಲು ಕೊಡ್ತವೆ, ಕಡಿಮೆ ಮೇವ್ ಹಾಕಿದ್ರೆ ಕಡಿಮೆ ಹಾಲು ಕೊಡ್ತಾವೆ ಸರ್. ನಮ್ ಸ್ವಂತ ದುಡ್ಡು ಮೇಲೆ ನಾವ್ ಅದೀವಿ ಸರ್. ಈಗ ದಾವಣಗೆರೆ ನಗರದಲ್ಲಿ ನೀವು ವಾಸ ಮಾಡೋದ್ರಿಂದ ನಾನು ಈ ಪ್ರಶ್ನೆ ಕೇಳ್ತೀನಿ. ಅಂದ್ರೆ ನಗರದಲ್ಲಿ ನಾವು ಹೈನುಗಾರಿಕೆಯಲ್ಲಿ ಯಶಸ್ ಕಾಣಬಹುದು ಅಂತೇಳಿ ನೀವು ಒಂದು ಆಶಾ ಭಾವನೆ ಇಟ್ಕೊಂಡು ನೀವು ಈ ಒಂದು ಹೈನುಗಾರಿಕೆ ಮಾಡಿದ್ರ, ಅಂದ್ರೆ ಆ ಒಂದು ಯಶಸ್ ಕಂಡ್ರೆ ನೀವು? ಖಂಡಿತ ಸರ್, ಇವತ್ತಿನ ಊಟಕ್ಕೆ ಬಟ್ಟೆಗೆ ನಮಗೇನ್ ತೊಂದರೆ ಇಲ್ಲ ಸರ್. ನಮಗೇನು ಆಸ್ತಿ ಮಾಡ್ಬೇಕು ಅನ್ನೋದೇನಿಲ್ಲ. ಇವತ್ತಿನ ಬಟ್ಟೆಗೆ ಊಟಕ್ಕೆ ಇವತ್ತು ಚೆನ್ನಾಗಿ ದೇವ್ರು ಚೆನ್ನಾಗಿಟ್ಟಿದ್ದಾನೆ, ನಮ್ಮ ಹಸುಗಳು ಚೆನ್ನಾಗದಾವೆ. ಈಗ ನಾವು ಇಲ್ಲಿ ದಾವಣಗೆರೆಯಲ್ಲಿ ತಳ್ಳುಬಾಳ್ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ತರಬೇತಿ ತಗೊಂಡಂಗಿಂದ ಇನ್ನೂ ನಾವು ಅದನ್ನ ಹೆಚ್ಚು ಲಾಭವಾಗಿ ಮಾಡ್ಕೊಂಡಿವಿ ಸರ್. ಈಗ ಹೇಳಿದ್ರಿ ನೀವು ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈ ಒಂದು ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಮಾಹಿತಿ ಸಿಕ್ತು ಅಂತ ಹೇಳಿದ್ರಿ, ಅಲ್ಲಿ ಏನ್ ಮಾಹಿತಿ ಕೊಟ್ರಿ ನಿಮಗೆ? ಈಗ ನಮಗೆ ಅವಾಗ ಏನಾಗುದು, ಸುಮ್ಮನೆ ಮೇವ್ ಹಾಕೋದು, ನೀರ್ ಕುಡಿಸೋದು, ಹೋಗೋದು ಮಾಡಿದ್ದು. ಅದು ಹಸು ಸಾಕಲ್ಲೇ ಒಂದು ವಿಜ್ಞಾನ ಇದೆ. ಈಗ ಬೆಳಿಗ್ಗೆ ನಾವು ಅದನ್ನ ಮೇಂಟೆನೆನ್ಸ್ ಸರಿ ಇದ್ದಿದ್ದಿಲ್ಲ. ಈಗ ನಾವು ಅದಕ್ಕೆ ಮಿನರಲ್ ಮಿಕ್ಸರ್, ಕ್ಯಾಲ್ಸಿಯಂ ಟಾನಿಕ್, ಒತ್ತೊದಿಗೆ ಅದಕ್ಕೆ ತಿಂಡಿ ಅವೆಲ್ಲ ನಾವು ಏನು ಮೇಂಟೈನ್ ಮಾಡ್ತಿದ್ದಿಲ್ಲ. ನಾವು ಇಲ್ಲಿ ತರಬೇತಿ ತಂದಂಗಿದ ನಾವು ಎಲ್ಲ ಪ್ರತಿಯೊಂದು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ವು. ಹಾಲಿನ ಉತ್ಪಾದನೆ ಕೂಡ ಜಾಸ್ತಿ ಆಗಿದೆ ನಮ್ದಿಗೆ. ಆಮ್ಯಾಗ ನಮ್ ಮುಂಚೆ 2 ಹೌಸ್ ಇದ್ದು, 2 ಹೌಸ್ ಇಂದ ನಾವು 7 ಲೀಟರ್ ಒಂದ್ ಟೈಮ್ 7 ಲೀಟರ್ ಆಗೋದು. ಈಗ 2 ಹೌಸ್ ಇಂದ 13-14 ಲೀಟರ್ ಹಾಲು ಆಗುತ್ತೆ ಸರ್. ಈಗ ತರಬೇತಿ ಪಡೆಯೋದಕ್ಕಿಂತ ಮುಂಚಿತವಾಗಿ ಅಂದ್ರೆ ಅವಾಗ ನೀವು ಯಾವ ರೀತಿಯಾದಂತ ಮೇವುಗಳನ್ನ ಕೊಡ್ತಾ ಇದ್ರಿ? ಅವಾಗಿದೆ ಒಣಮೇವು, ಅದೇ ಹಸಿಮೇವು, ಅದು ಒಟ್ಟು ಮೇಂಟೆನ್ಸ್ ತೊಂದರೆ ಇತ್ತು. ಇಲ್ಲಿ ನಾವು ತರಬೇತಿ ತಗೊಂಡಾಗಿಂದ ನಾವು ಮೇಂಟೈನ್ ಬೆಳಿಗ್ಗೆ ನಾವು ಒಂದು ಮುಂಚೆ ಆದ್ರೆ ಒಂದ್ ಕೂಡ ನೀರ್ ಕುಡಿಸಿ ನಡಿ ಹೋಗ್ಬಿಡ್ತಿದ್ವು, ನಮ್ ಕೆಲ್ಸಕ್ಕೆ ಇದು ಮಾಡ್ಬಿಡ್ತಿದ್ವು. ಈಗ ಏನ್ ಮಾಡಿದ್ವಿ, ಇಲ್ಲಿ ತರಬೇತಿ ತಗೊಂಡಾಗಿಂದ ಒಂದ್ ಹಸುಗೆ 80 ಲೀಟರ್ ಪ್ರತಿದಿನ ನೀರ್ ಬೇಕು. ನಾವು ಅದು ನಿರ್ವಹಣೆ ನಮ್ ಕರೆಕ್ಟ್ ಆಗಿ ಇದ್ದಿದ್ದಿಲ್ಲ. ಇಲ್ಲಿ ನಮಗೆ ತರಬೇತಿ ತಂದ್ರೆ ನಾವು ನಿರ್ವಹಣೆ ಏನ್ ಮಾಡ್ಬೇಕು ಎಲ್ಲ ಇದು ಸಮಗ್ರ ಮಾಹಿತಿ ಕೂಡ ಸಿಕ್ತಿಲ್ಲ. ಅಂದ್ರೆ ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಿಮಗೆ ಸರಿಯಾದ ಒಂದು ಇದು ಸಿಕ್ತು ಅಂತ ಹೇಳಿದ್ರೆ ಮಾಹಿತಿ, ಅಂದ್ರೆ ಈ ಮಾಹಿತಿಯನ್ನ ನೀವು ಅಳವಡಿಸಿಕೊಂಡಾಗ ನಿಮ್ಮ ಒಂದು ಹೈನುಗಾರಿಕೆಯಲ್ಲಿ ಯಾವ ರೀತಿ ಹಾಲಿನ ಇಳುವರಿ ಹೆಚ್ಚಿತು? ಮುಂಚೆ ಒಂದ್ 200-300 ರೂಪಾಯಿ ಹಾಲು ಹಾಕೋದು ಮುಂಚೆ, ಈಗ ಒಂದ್ ಸ್ವಲ್ಪ ಲಾಯ್ದು 700 ರೂಪಾಯಿ ಲೆಕ್ಕಕ್ಕೆ ದಿನಕ್ಕೆ ಹಾಕ್ತೀನಿ. ಅಂದ್ರೆ ಸಾಕಷ್ಟು 2 ಪಟ್ಟು ಹೆಚ್ಚು ನಿಮಗೆ ಆದಾಯ ಬಂತು ಅಂತ ಹೇಳ್ತೀವಿ? ಹೌದು ಸರ್, ಬಂದಿದೆ ಸರ್ ನನಗೆ. ಮುಂಚೆ ಆದ್ರೆ ಒಂದು 30 ಲೀಟರ್ ನೀರ್ ಕುಡಿಸ್ತಿದ್ದೆ, ಈ ಪ್ರತಿದಿನ ಒಂದ್ ಹಸುಗೆ 80 ಲೀಟರ್ ನೀರ್ ಕೊಡ್ತೀನಿ ನಾನು. 1 ಲೀಟರ್ ಹಾಲು ಉತ್ಪಾದನೆ 4 ಲೀಟರ್ ಮತ್ ಬಾಡಿ ಮೇಂಟೈನ್ ಗೆ ನೀರ್ ಬೇಕ ಅವಶ್ಯಕತೆ ಇದೆ ಸರ್. ನಾವ್ ಅದ್ ನಿರ್ವಹಣೆ ಮುಂಚೆ ಚೆನ್ನಾಗಿದ್ದಿಲ್ಲ, ಈ ತರಬೇತಿ ತಂದಾಗಿಂದ ಕೂಡ ನಿರ್ವಹಣೆ ಚೆನ್ನಾಗಿದೆ ನಮ್ದು, ಹಸುಗಳು ಚೆನ್ನಾಗಿದೆ, ಚೆನ್ನಾಗಿ ಲಾಭದಾಯಕವಾಗಿದೆ ಸರ್. ಈಗ ಮೊದಲೆಲ್ಲ ನೀರು ಅಷ್ಟೊಂದ ನಾವು ಸರಿಯಾದ ಸಮಯಕ್ಕೆ ಸರಿಯಾಗಿ ಕೊಡ್ತಾ ಇರಲಿಲ್ಲ, ಕಡಿಮೆ ಪ್ರಮಾಣದಲ್ಲಿ ಕೊಡ್ತಾ ಇದ್ವಿ ಅಂತ ಹೇಳಿದ್ರಲ್ಲ, ಹಸುಗಳ ಒಂದು ಆರೋಗ್ಯದ ಮೇಲೆ ಏನಾದ್ರೂ ಪರಿಣಾಮ ಬೀರ್ತಾ? ಮುಂಚೆ ಒಂದು ಗರ್ಭಧಾರಣೆ ರಿಪೀಟ್ ಬೀಡಿಂಗ್ ಇತ್ತು, ಗರ್ಭಧಾರಣೆ ಆಗ್ತಿದ್ದಿಲ್ಲ, ಅದು ಸುಮ್ನೆ ಕನ್ಸು ಹತ್ತು ಮಾಡಿಸಿದ್ರು ಕೂಡ ಮತ್ತೆ ರಿಪೀಟ್ ರಿಪೀಟ್ ಆಗೋದು. ಇಲ್ಲಿ ತರಬೇತಿ ತಂದಂಗಿಂದ ನಾವು ಫೆಬ್ರವರಿಯಲ್ಲಿ ತರಬೇತಿ ತಂದಾಗ ಏಪ್ರಿಲ್ ಜೂನ್ ತಿಂಗಳಲ್ಲಿ ಒಂದು ಹಸು ಗರ್ಭಧಾರಣೆ ಆಗಿದೆ. 2 ವರ್ಷ ಕೂಡ ಆಗ್ಲಿಲ್ಲ ಗರ್ಭಧಾರಣೆ, ಈಗ ಅದು ಹಸು ಗರ್ಭಧಾರಣೆ ಆಗಿದೆ. ಈಗ ಸಾಕಷ್ಟು ನಿಮ್ಮ ತಂದೆಯವ್ರ ಕಾಲದಿಂದಲೇ ಈ ಒಂದು ಹೈನುಗಾರಿಕೆ ಮಾಡ್ತಾ ಬಂದಿದ್ವಿ ಅಂತ ಹೇಳಿದ್ರಲ್ಲ, ಅಂದ್ರೆ ನಿಮ್ ತಂದೆಯವ್ರ ಕಾಲದಲ್ಲಿ ಯಾವ ತಳಿಗಳ ಹಸುಗಳನ್ನ ಸಾಕ್ತಾ ಇದ್ರು? ಸರ್ ನಮ್ದು ಇಲ್ಲಿ ಹೊಳಲ್ಕೆರೆ ತಾಲೂಕು ರಾಮಗಿರಿ ಹೋಬಳಿ ಕೆಂಚಪ್ರ ಗ್ರಾಮ ಹಳ್ಳಿ ನಮ್ದೊಂದು, ಅಲ್ಲಿ ಅಮೃತ್ಮಾಲ್ ಕಾವಲ್ ಅನ್ನೋ ಸಂಸ್ಥೆಯಲ್ಲಿ ಕೂಡ ನಮ್ಮ ಅಜ್ಜಾರು ಕಾವಲು ಕಾಯ್ತಿದ್ರು. ನಾವು ಅವಾಗ ಕೂಡ ಅಮೃತ್ಮಾಲ್ ಹಸುಗಳನ್ನ ನಿರ್ವಹಣೆ ಮಾಡ್ತಿದ್ರು. ನಮ್ ತಂದೆ ಇಲ್ಲಿ ಅಲ್ಲಿಂದ ಬಂದು ಒಂದು 50 ವರ್ಷ ಕೆಳಗೆ ಇಲ್ಲಿ ಕಾಟ ಮಿಲ್ ಅಂತ ಅನ್ನೋದು ಮಿಲ್ ಸೇರ್ಕೊಂಡ್ರು. ಅಲ್ಲಿ ಸೇರ್ಕೊಂಡ್ರು ಕೂಡ ನಮ್ ಮನೆಗೆ ಬಹಳ ಜನ ಇದ್ರಿಂದ ಅದ್ ನಿರ್ವಹಣೆ ಆಗ್ತಿಲ್ಲ ಅಂತ ಹೇಳಿ ಮಿಲ್ಲಿಂದು ಮತ್ತೆ ಹಸುಗಳನ್ನ ಕೂಡ ಮಾಡ್ಕೊಂಡಿದ್ದು ನಾವು. ಈಗ ನಿಮ್ಮ ತಂದೆಯವರ ಕಾಲದಲ್ಲಿ ಏನು ತಳಿಗಳನ್ನ ಸಾಕಿದ್ರ ಹಸುಗಳು, ಆ ತಳಿಗಳನ್ನ ನೀವು ಯಾಕೆ ಮುಂದುವರ್ಸ್ಕೊಂಡು ಹೋಗ್ಲಿಲ್ಲ? ಸರ್ ನಮಗೆ ಇವತ್ತು ಹಸು ಅಮೃತ್ಮಾಲ್ ತಳಿ ಎಲ್ಲ ಒಂದ್ 2 ಲೀಟರ್ ಹಾಲು ಹಾಕತ್ತಿ. ಇವತ್ತಿನ ನಾವು ಅದನ್ನ ಅಮೃತ್ಮಾಲ್ ತಳಿ ಹಾಲು ಕೊಡಕ್ ಹೋದ್ರೆ ನಾವು ಅದೇ ರೇಟಿಗೆ 40 ರೂಪಾಯಿ ಈಗ ಅವಾಗ ಕಡಿಮೆ ಅವತ್ತಿನ ವ್ಯತ್ಯಾಸಕ್ಕೆ ಇದಾಗ್ತಿತ್ತು ನಮಗೆ ನಿರ್ವಹಣೆ. ಈಗ ಇತ್ತೀಚೆಗೆ ನೀವೇನು ಸಾಕಾಣಿಕೆ ಮಾಡಿದ್ರೆ HF ಮತ್ತು ಜರ್ಸಿ ಹಸುಗಳನ್ನ, ಅಂದ್ರೆ ಈ ವಾಲಿನ ಒಂದು ಗುಣಮಟ್ಟಕ್ಕೂ, ಈಗ ಏನು ಅಮೃತ ತಳಿ ಅಂತೇಳಿ ನಾಟಿ ಹಸುಗಳನ್ನ ಸಾಕಾಣಿಕೆ ಮಾಡಿದ್ರೆ ದೇಶೀಯ ತಳಿ ಹಸುಗಳನ್ನ, ಆ ವಾಲಿನ ಒಂದು ಗುಣಮಟ್ಟಕ್ಕೂ ಏನಾದ್ರೂ ಬದಲಾವಣೆ ಕಂಡಿದ್ರೆ ಇದನ್ನ ಗಮನಿಸಿದ್ರೆ? ಗುಣಮಟ್ಟ ಸರ್, ಅದು ಒಳ್ಳೆ ಗುಣಮಟ್ಟ ಇತ್ತು, ಆದ್ರೆ ಇಲ್ಲಿ ಜನಕ್ಕೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇನ್ನ ಒಟ್ಟು ಹಾಲಪ್ಪ ಜನ ಹಾಲು ಬೇಕು ಅಂತಾರ. ಈಗ ನಮಗೆ ಲಾಭದಾಯಕ ಹಚ್ಚಿ HF ಹಸುದನ್ನೇ ಅವತ್ತು ಒಳ್ಳೆ ತಿಂಡಿ ಹಾಕಿ ನೀರ್ ಹಾಕಿ ಇದು ಮಾಡಿತ್ತು ಅಂದ್ರೆ ಕೂಡ ಅದು 7-8 ಲೀಟರ್ ಹಾಲು ಕೊಡ್ತದೆ ಒಂದು ಹೊತ್ತಿಗೆ. ಇದು ಆದ್ರೆ 2 ಲೀಟರ್ ಕೊಡ್ತದೆ. ನಮಗೆ ದುಡಿಮೆಗೆ ಅವಶ್ಯಕತೆ ಐತೆ. ಹಾಲು ಗುಣಮಟ್ಟ ಬೇಕಂದ್ರೆ ಇದು ಅಮೃತ್ ಮಾಲ್ ಅಂತ ಹಸು. ಈಗ ನಮಗೆ ಲಾಭದಾಯಕವಾಗಿ ಹಸುಗಳು ಬೇಕಂದ್ರೆ ಜರ್ಸಿ HF ಇವತ್ತು ಅವಶ್ಯಕತೆ ಇದೆ. ಈಗ ಗುಣಮಟ್ಟದ ಹಾಲು ಬೇಕಂತಂದ್ರೆ ದೇಶೀಯ ತಳಿಗಳನ್ನ ಸಾಕಾಣಿಕೆ ಮಾಡಬೇಕು. ಅಂದ್ರೆ ಹೆಚ್ಚು ಹೆಚ್ಚು ಆದಾಯ ಬೇಕು ಅಂತಂದ್ರೆ ಇತ್ತೀಚೆಗೆ ಏನು ಬಂದಿದಾವೆ ಈ ಒಂದು ಹೊಸ ಹೈಬ್ರಿಡ್ ತಳಿಗಳು, ಈ ಜರ್ಸಿ ಆಗಿರ್ಬೋದು, ಇಂಥ ತಳಿಗಳನ್ನ ಸಾಕಾಣಿಕೆ ಮಾಡ್ಬೇಕು ಅಂತ ಹೇಳ್ತೀರಾ? ಹಾ ಸರ್, ಮಾಡ್ಬೇಕು ಸರ್. ಮತ್ತೆ ಲಾಭ ನಮಗೆ ಸಿಟೇ ಆಗುತ್ತೆ. ಈಗ ನಮಗೆ ಬಹಳ ಜಾಗ ಇಲ್ಲ. ನಾವ್ ಇರೋದ್ರಾಗ 6 ಹಸ ಕೊಟ್ಕೊಂಡು ನಾವ್ ಜೀವನ ಮಾಡ್ಬೇಕಂದ್ರೆ ಜವರಿ ಹಸು ಅಮೃತ್ ಮಾಲ್ ದೇಸಿ ತಳಿ ಸಾಕಣಕ್ ಹೋದ್ರೆ ನಮ್ಗೆ ಲಾಭದಾಯಕ ಆಗಲ್ಲ ಸರ್. ಅದು ಈಗ ಹಂಗಾಗಿ ನಾವ್ ಲಾಭದಾಯಕ ಹಸುಗಳು ಜರ್ಸಿ HF ಮಾಡ್ಕೊಂಡಿದ್ವಿ ಸರ್. ಈ ಒಂದು ದಾವಣಗೆರೆ ನಗರದಲ್ಲಿ ನೀವು ವಾಸ ಮಾಡ್ತಾ ಇದ್ರಲ್ಲ, ಅಂದ್ರೆ ಅಲ್ಲಿ ಏನಾದ್ರು ಈ ಒಂದು ಹೈನುಗಾರಿಕೆಗೆ ಒಂದು ಕೊಠಡಿ ಮನೆ ಅಂತ ಹೇಳಿ ನಿರ್ಮಾಣ ಮಾಡ್ಕಿದ್ರೆ? ಮಾಡ್ಕೊಂಡಿದ್ ಸರ್. ನಮ್ದೇ ಒಂದು 20-30 ಮನೆ ಇದೆ, ಒಂದ್ 20-30 ಖಾಲಿ ನಿವೇಶನ ಇದೆ. ನಾವ್ ಅದರಲ್ಲೇ 6 ಹಸು ಮತ್ತು ಒಣ ಮೇವನ್ನು ಸಂಗ್ರಹ ಮಾಡ್ಕೊಂಡಿದ್ದೀನಿ ಸರ್. ನಾನು ಈಗ ಯಾವ ರೀತಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರಾ ಈ ಒಂದು ಹೈನುಗಾರಿಕೆಯನ್ನ? ಅದೇ ಸರ್, ಚೆನ್ನಾಗಿದೆ ಸರ್. ಕಷ್ಟಕರ ಜೀವನ. ಈಗ ಎಲ್ಲಾರ್ದು ಈಗ ಒಳ್ಳೇದು ಕೆಟ್ಟದ್ದು ಎಲ್ಲಾನು ಅದ್ಮೋಸ ಆಗತ್ತೀವಿ. ಅಕ್ಕಪಕ್ಕ ಮನೆಯವ್ರಿಗೆ ತೊಂದ್ರೆ ಇಲ್ಲ, ಕೆಲಸ ಇಲ್ಲ, ಮಾಡ್ಕೊಂಡ್ಲಿ ಅಂತ ಹುಡು ಅಕ್ಕಪಕ್ಕ ಮನೆಯವ್ರು ಕೂಡ ಸಹಕಾರ ಮಾಡ್ತಾರೆ. ಈಗೆಲ್ಲ ಸಿಟಿ ಒಳಗಡೆ ಈಗ ಗಂಜಲು ಹಾಕ್ತಿರಿ, ತಿಪ್ಪೆ ಹಾಕ್ತಿರಿ, ಇಲ್ಲಪ್ಪ ನಮಗೆ ವಾಸನೆ ಬರುತ್ತೆ ಅಂತ ಇಂತ ಒಂದು ಸನ್ನಿವೇಶಗಳನ್ನೆಲ್ಲ ಎದುರಿಸಿದ್ರೆ ನೀವು? ಎದುರಿಸಿದ್ವಿ ಸರ್. ಮಹಾನಗರ ಪಾಲಿಕೆಯಿಂದ ಕೂಡ ಎದುರಿಸಿದ್ವಿ ನಾವು. ಅವತ್ತಿಂದ ಅವತ್ತೇ ಒಂದು ವಾರದ ಮಟ್ಟಿಗೆ ನಾವು ಅದನ್ನ ಕ್ಲೀನ್ ಮಾಡಿ ನಮ್ಮ ಜಮೀನ್ಗಳಿಗೆ, ನಮ್ಮ ಸ್ನೇಹಿತರ ಜಮೀನ್ಗಳಿಗೆ ಅವ್ರಿವರು ಒಯ್ದು ಬಿಡ್ತಾರೆ ಸರ್. ಅಂದ್ರೆ ಮನೆ ಹತ್ರ ತಿಪ್ಪೆ ಸ್ಟಾಕ್ ಮಾಡಲ್ಲ ನೀವು? ಇಲ್ಲ ಸರ್, ಮಾಡೋದಿಲ್ಲ ಸರ್. ಈಗ ಪ್ರತಿನಿತ್ಯ ಈ ಒಂದು ಹಸು ಸಾಕಾಣಿಕೆಯಲ್ಲಿ ಏನೇನ್ ಕೆಲಸ ಇರ್ತವೆ ಹೇಮಂತ್ ನಾಯ್ಕ ಅವರೇ? ಸುಮಾರು ಬೆಳಿಗ್ಗೆ 4:00 ಎದ್ದು ಸರ್, ಸಗಣಿ ಎಲ್ಲ ಬಾಚ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛತೆ ಮಾಡಿ ನಮ್ಮ ಅತ್ತೆ ಅದನ್ನೆಲ್ಲ ನೀಟಸ್ ಮಾಡಿ ಹಾಲು ಕರ್ಕೊಂಡು 5:00 ಮನೆಗಳಿಗೆಲ್ಲ ಡೆಲಿವರಿ, 5:00 6 ಗಂಟೆಗೆ ಡೆಲಿವರಿ ಮಾಡಿ ಮತ್ತೆ APMC ಹೋಗ್ತೀನಿ ಸರ್. ನಾನಲ್ಲಿ ಹಸು ಮೇವಿಗೋಸ್ಕರ ಅಲ್ಲಿ ಹೋಗಿ ಬೆಳಿಗ್ಗೆ 6 ಗಂಟೆಗೆ ಹೋಗಿ ಅಲ್ಲಿ ಸಿಗಂತ ತರಕಾರಿಗಳು ವೇಸ್ಟ್ ಸೊಪ್ಪುಗಳನ್ನ ತಗೊಂಡಿ ಮತ್ತೆ ಬಂದು ಮತ್ತೆ ಅವಕ್ಕೆಲ್ಲ ಮತ್ತೆ ಸಗಣಿ ಎಲ್ಲ ಬಾಚ್ಕೊಂಡು ಅವಕ್ಕೆಲ್ಲ ನೀರು ಕುಡಿಸೋದು, ಮೇವು ಮಾಡ್ಕೊಳೋದು. ಸುಮಾರು 1:30 ಕೂಡ ಅದ್ರ ಕೆಲಸ ಆಗುತ್ತೆ ಸರ್. ಈಗ APMC ಅಂದ್ರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಕೆಲವೊಂದು ವೇಸ್ಟ್ ತರಕಾರಿ ತರ್ತೀವಿ ಅಂತ ಹೇಳಿದ್ರಲ್ಲ, ಏನ್ ಅಲ್ಲಿ ಕೊಂಡ್ಕೊಂಡ್ಬರ್ತಾರೆ ಉಚಿತವಾಗಿ ಸಿಗುತ್ತೆ? ಈಗ ನಾವು ಅಲ್ಲಿ ಕೆಲಸ ಮಾಡ್ಕೊಡ್ತೀವಿ ಸರ್. ಅವ್ರಿಗೆ ಏನ್ ಹೆಲ್ಪ್ ಇರುತ್ತೋ ನಾವು ಅದನ್ನ ಅವ್ರಿಗೆ ಮಾಡ್ಕೊಟ್ಟಿದ್ಮ್ಯಾಗ ಅವ್ರು ಕೊಟ್ಕೊಳ್ತಾರೆ ಸರ್. ಈಗ ಅಂತವ್ ಅಲ್ಲೂ ಸಿಗ್ಲಿಲ್ಲ ಅಂತಂದ್ರೆ ಮತ್ತೆ ದುಡ್ಡು ಕೊಟ್ಟು ನಾವು ತರ್ಬೇಕು ಸರ್. ಎಷ್ಟು ಕೆಜಿ ಸಿಗುತ್ತೆ ನಿಮ್ಗೆ APMC ಮಾರ್ಕೆಟ್ ನಲ್ಲಿ ವೇಸ್ಟ್ ತರಕಾರಿದು? ಒಂದ 100-120 ಕೆಜಿ ಸಿಗುತ್ತೆ ಸರ್, ಮೇವೆಲ್ಲ ಸೇರಿ ಟೋಟಲ್. ಈಗ ಅದನ್ನೆಲ್ಲ ನಿಮ್ಮ ಹಸುಗಳಿಗೆಲ್ಲ ಕೊಡ್ತಾ ಇದ್ರೆ? ಹಾ ಸರ್, ಒಂದು 1/4 ಭಾಗ ಅದ್ ಕೊಡ್ತೀವಿ ಸರ್. ಈಗ ಇದ್ರ ಜೊತೆ ಮತ್ತೆ ಒಣಮೇವು ಅಂತಂದ್ರೆ ಯಾವ್ಯಾವ ರೀತಿಯಾದಂತ ಒಣಮೇವನ್ನ ಬಣೆ ಹೊಡ್ಕೊಳಿದ್ರೆ? ರಾಗಿ ಹುಲ್ಲು, ಭತ್ತದ ಹುಲ್ಲು, ಈ ಮೆಕ್ಕೆಜೋಳ, ರೌದಿ, ಅವೆಲ್ಲ ಹೊಡ್ಕೊಂತೀವಿ ಸರ್. ಈಗ ಮತ್ತೆ ಇದ್ರ ಜೊತೆಗೆ ಹಿಂಡಿ, ಭೂಸಾ, ಪೇಣಿ ಇದನ್ನೆಲ್ಲ ತರ್ತೀರ ನೀವು? ತರ್ತೀವಿ ಸರ್. ಶೇಂಗಾ ಹಿಂಡಿ, ಹತ್ತಿ ಹಿಂಡಿ, KMF ನ ಫೀಡ್ ಕೊಡ್ತಾರೆ, ಅದನ್ನು ಕೂಡ ಬಳಸ್ಕೊಂತೀವಿ ಸರ್. ಈಗ ಪ್ರತಿನಿತ್ಯ ಕರಿಯಂತ ಸಿಗಿಷ್ಟು ಮೇವು ಕೊಡಬೇಕು, ಇಷ್ಟು ಭೂಸ ಕೊಡಬೇಕು, ಹಿಂಡಿ ಕೊಡಬೇಕು ಅಂತ ಹೇಳಿ ನಿಗದಿ ಮಾಡಿದ್ರೆ? ಹಾ ಸರ್, ಹಾಲು ಕೊಡೋಂತ ದಿನ 30 ಕೆಜಿ ಹಸಿ ಮೇವು, 12 ಕೆಜಿ ಒಣ ಮೇವು ಕೊಡ್ತೀವಿ ಸರ್. ಹಾಲು ಕೊಡೋಂತ ತಿಂಡಿಗೆ ದಿನ 1-2 ಕೆಜಿ ತಿಂಡಿ ಕೊಡ್ತೀವಿ ಸರ್. ಹಾಲು ಕೊಡ್ಲಿಂತವು ಪ್ರೆಗ್ನೆನ್ಸಿ ಇರೋಕೆ 1.5 ಕೆಜಿ 1.5 ಕೆಜಿ ತಿಂಡಿ ಕೊಡ್ತೀವಿ ಸರ್. ಮತ್ತೆ ಈ ಕರುಗಳನ್ನ ಯಾವ ರೀತಿ ಪಾಲನೆ ಮಾಡ್ತೀರಾ? ಈ ಕರುಗಳನ್ನ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ಮುಂದೆ ಅವು ಸಾಕಷ್ಟು ನಿಮ್ಗೆ ಆದಾಯ ತಂದು ಕೊಡ್ತಾವೆ? ತಂದು ಕೊಡ್ತಾವೆ ಸರ್. ಈಗ ಹಂಗಾಗಿ 2 ಹಸು ನಮ್ಮನೆಯಲ್ಲೇ ಹುಟ್ಟಿರೋಂಥವು 18 ತಿಂಗಳಿಗೆ ಈಗಾಗಲೇ ಪ್ರೆಗ್ನೆನ್ಸಿ ಆಗಿದಾವೆ ಸರ್, 5 ತಿಂಗಳಾಗಿದ್ದಾವೆ. ನಾವು ಕರ ನಿರ್ವಹಣೆ ಚೆನ್ನಾಗಿ ಮಾಡ್ತೀವಿ ಸರ್. ಮತ್ತೆ ತಿಂಡಿ ಗಿಂಡಿ ಏನಂದ್ರೆ ಅವ್ನ 1 ಕೆಜಿ ತಿಂಡಿ ಕೊಡ್ತೀವಿ, ಅವಕ್ಕೆ ಚೆನ್ನಾಗಿ ಪಾಲನೆ ಮಾಡ್ತೀವಿ ಸರ್. ಈಗ ಆಹಾರ ನೀವು ಎಷ್ಟೇ ಕೊಟ್ಟರೆ ಸಾಲದಾಗಲ್ಲ ಅಂತಂದ್ರೆ, ಆಹಾರ ಎಷ್ಟು ಮುಖ್ಯನೋ ಸ್ವಚ್ಛತೆಗೂ ಅಷ್ಟೇ ಗಮನ ಕೊಡಬೇಕಾಗುತ್ತೆ. ಅಂದ್ರೆ ಸ್ವಚ್ಛತೆ ಅಂದ್ರೆ ಯಾವ ರೀತಿ ಗಮನ ಕೊಡ್ತೀರಾ ನೀವು? ಸ್ವಚ್ಛತೆಗೆ ನೀರಿಂದ ಎಲ್ಲ ಅವಶ್ಯಕತೆ, ಮ್ಯಾಟ್ ಗೀಟ್ ಹಸು ಕಾಲಾಗೆ ಮತ್ತೆ ಫ್ಯಾನಿನ ಅವಶ್ಯಕತೆ, ಅದಕ್ಕೆ ಎಲ್ಲ ಮಾಡ್ತೀವಿ ಸರ್. ಈಗ ಹಸುಗಳನ್ನೆಲ್ಲ ದಿನ ಮೈ ತೊಳೆಯೋದು ಇದನ್ನೆಲ್ಲ ಮಾಡ್ತೀರ? ಹಾ ಮಾಡ್ತೀವಿ ಸರ್. ಈಗ ಮಾಡ್ತಿದ್ದೀವಿ ಸರ್. ಈಗ ಮತ್ತೇನ ದಾವಣಗೆರೆ ನಗರದಲ್ಲಿ ಈಗ ಮನೆಗಳಿಗೆಲ್ಲ ನೀರಿಂದ ಇದರಿಂದ ಮೀಟರ್ ಆಗ್ತದಾರೆ ಸರ್. ಈಗ ಅವಾಗ ನಿರ್ವಹಣೆ ಮಾಡಿದ್ರೆ ಒಂದ್ ಸ್ವಲ್ಪ ಕಷ್ಟಕರ ಜೀವನ ಸರ್ ದಾವಣಗೆರೆ ನಗರದಲ್ಲಿ ಇವತ್ತು. ಈಗ ಅದಕ್ಕೆ ಹೈನುಗಾರಿಕೆ ಮಾಡ್ತಿದ್ದವರಿಗೆ ಒಂದ್ ನೀರಿಂದ ಒಂದ್ ಸ್ವಲ್ಪ ಒಂದು ಡಿಸ್ಕೌಂಟ್ ಆರ ಮಾಡಿಕೊಟ್ರೆ ಹೈನುಗಾರಿಕೆ ಮಾಡ್ತಿದ್ದಂತವರಿಗೆ ತುಂಬಾ ಅನುಕೂಲ ಆಗುತ್ತೆ ಸರ್ ಮಹಾನಗರ ಪಾಲಿಕೆಯಿಂದ. ಈಗೆಲ್ಲ ಸಾಕಷ್ಟು ನೀವು ಸ್ವಚ್ಛತೆಗೆ ಆದ್ಯತೆ ಕೊಡ್ಲಿಲ್ಲ ಅಂತಂದ್ರೆ ಅಲ್ಲಿ ನಿಮ್ಮ ಒಂದು ಹೈನುಗಾರಿಕೆಯಲ್ಲಿ ಏನ್ ಸಮಸ್ಯೆ ಬರ್ತಾವ ಅಂತ ಹೇಳ್ತೀರಾ ಹನುಮಂತ ನಾಯ್ಕ ಅವರೇ? ಸ್ವಚ್ಛತೆಗೆ ಆದ್ಯತೆ ಕೊಡ್ಲಿಲ್ಲ ಅಂದ್ರೆ ಹಸುಗೆ ಜ್ವರ ಬರುವಂತದ್ದು, ಕೆಚ್ಚಲು ಬಾವು, ಹಸು ಮತ್ತೆ ಹಾಲು ಕಮ್ಮಿ ಕೊಡುವಂತದ್ದು, ಉಣ್ಣೆ ಬೀಳುವಂತದ್ದು, ಅವೆಲ್ಲ ರೋಗಗಳು ಬರ್ತಾವ ಸರ್. ಅಂದ್ರೆ ಈ ತರ ಯಾವತ್ತಾದ್ರೂ ನಿಮ್ಮ ಹಸುಗಳಿಗೆ ರೋಗ ರುಜಿನಗಳು ಏನಾದ್ರು ಕಂಡು ಬಂದವ? ಇಲ್ಲ ಸರ್, ಇದುವರೆಗೆ ಏನು ಬಂದಿಲ್ಲ. ನಾವು ಸ್ವಚ್ಛತೆ ಆದ್ಯತೆ ಕೊಡ್ತೀವಿ ನಾವು ಅಲ್ಲಿ. ಈಗೆಲ್ಲ ಸಾಕಷ್ಟು ಈ ಒಂದು ಕಾಯಿಲೆಗಳು ಬರ್ತಾವೆ, ಈ ಜರ್ಸಿ ಬರ್ತವೆ ಸರ್. ನಾವು ನಿರ್ವಹಣೆ ಚೆನ್ನಾಗಿ ಸ್ವಚ್ಛತೆಗೆ ನಾವು ಆದ್ಯತೆ ಕೊಟ್ಟು ನಾವು ಬೇರೆ ಕೆಲಸಗಳು ನಾವು ಇಲ್ಲಪ್ಪ ನಾವು ಅದ್ರದ್ದೇ ಮಾಡ್ತಿದ್ವು ಅಂದಾಗ ನಾವು ಅದಕ್ಕೆ ಆದ್ಯತೆ ನಾವು ಕೊಡ್ಲೇಬೇಕು ಸರ್. ನಾವು ಅದರಿಂದ ಉಣ್ತೀವಿ ಮಾಡ್ತೀವಿ ಅಂತಂದಾದ್ರೆ ಅದ್ರದ್ದು ಆದ್ಯತೆ ಕೊಡ್ಲೇಬೇಕು. ಈಗ ಪ್ರತಿನಿತ್ಯ ಬೆಳಿಗ್ಗೆ ಎಷ್ಟು ಲೀಟರ್ ಹಾಲು ಕೊಡ್ತವೆ, ಸಾಯಂಕಾಲ ಎಷ್ಟು ಲೀಟರ್ ಹಾಲು ಕೊಡ್ತವೆ ಹಸುಗಳು? ಸರ್ ಬೆಳಿಗ್ಗೆ ಈಗ ನಮ್ದು ಈಗ ಎರಡು ಹಸು ಗೊಬ್ಬದವೆ, ಎರಡು ಹಸು ಹಾಲು ಕರೀತಿದ್ದಾವೆ. ಈಗ ನಾವು ಎರಡು ಹಸುವಿಂದ 11 ಲೀಟರ್ ಕೊಡ್ತೇವೆ ಸರ್ ಬೆಳಿಗ್ಗೆ ಟೈಮು. ಅದನ್ನ ಏನ್ ಮಾಡ್ತೀವಿ, ನಮ್ಮ ಮನೆಗೆ ಹಿಡ್ಕೊಂಡು 1.5 ಲೀಟರ್ ಉಳ್ಕಿದ 9.5 ಲೀಟರ್ ಮನೆಗಳು ಕೊಡ್ತೀನಿ ಸರ್. ಆಮೇಲೆ ಸಂಜೆ ಕರೆಯಂತ ಹಸು ಹಾಲನ್ನ ಮತ್ತೆ ಡೈರಿಗೆ KMF ಕೊಡ್ತೀನಿ ಸರ್. ಈಗ ಮನೆಗಳಿಗೆ ಅಂತಂದ್ರೆ ಯಾವ ರೇಟ್ನಲ್ಲಿ ಕೊಡ್ತೀರಾ ಹಾಲು? ಮನೆಗಳಿಗೆ 40 ರೂಪಾಯಿ ಕೊಡ್ತೀನಿ ಸರ್. KMF ಗೆ 23-24 ರೂಪಾಯಿ ಆಗುತ್ತೆ ಸರ್. ಫ್ಯಾಟ್ ಇನ್ ಮುಖಾಂತರ ನಮ್ದು ನಮಗೆ ಲಾಭದಾಯಕ ಆಗಿದೆ. ಫ್ಯಾಟ್ ನಮ್ದು ಏನ್ ಬರುತ್ತೋ ನಮಗೆ 4.7 ಬರುತ್ತೆ ಸರ್. ನಮ್ಮ ಫ್ಯಾಟ್ ಎಲ್ಲ ನಮಗೆ 4.7 ಗೆ 24.98 ರೂಪಾಯಿ ಕೊಡ್ತಾರೆ ಸರ್. 5 ರೂಪಾಯಿ ಸಹಾಯಧನ ಕೊಡ್ತಾರೆ ಸರ್ ಸರ್ಕಾರದಿಂದ. ಈಗ ಬೆಳಿಗ್ಗೆ ಏನ್ ಹಾಲು ಕೊಡ್ತಾವೋ ಹಸುಗಳು ಅದನ್ನ 40 ರೂಪಾಯಿ ಇದಂಗೆ ಮಾರಾಟ ಮಾಡ್ತೀವಿ ಅಂತ ಹೇಳಿದ್ರಿ. ಸಂಜೆ ಕೊಡಂತ ಹಾಲನ್ನ ಕಡಿಮೆ ರೇಟಿಗೆ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದ್ ಬೆಣ್ಣೆ ಇಲ್ಲ ಮೊಸರು ಮಾರಾಟ ಮಾಡೋದು, ಈ ತರ ಮಜ್ಜಿಗೆ ಮಾರಾಟ ಮಾಡೋದು, ಈ ತರ ಮಾಡ್ಬೋದಾಯ್ತಲ್ಲ. ಬೆಳಿಗ್ಗೆ ನಾವೀಗ ಕೊಡಂತ ಹಾಲನ್ನೇ ಮನೆಗಳಿಗೆಲ್ಲ ಕೊಟ್ಟು ನಾನು ಹಸುಗೆ ಮೇವು ತರ ಕುಕ್ಕಿನ ಸರ್. ಈಗ ಮತ್ತೆ ಅದು ಮೊಸರು ಮಾಡ್ಕೊಂಡು ಮಾರಕ್ ಹೋತಂದ್ರೆ ನಮಗೆ ಹಸುಗಳಿಗೆ ಮೇವು ಸಿಗಲ್ಲ ಸರ್. ಆ ಉದ್ದೇಶಕ್ಕೆ ಈಗ ನಮ್ ಜಮೀನ್ ಇಲ್ಲ, ಜಮೀನ್ ಇದ್ದಿದ್ರೆ ಮೊಸರು ಎಲ್ಲ ಮಾಡ್ಕೋಬೋದಿತ್ತು. ಈಗ ಜಮೀನ್ ಇಲ್ಲ ಉದ್ದೇಶಕ್ಕೆ ಇದನ್ನೇ ಮಾಡ್ತಿದ್ದೀನಿ ಸರ್, ಈ ಟೈಪ್ ಮಾಡ್ತಿದ್ದೀನಿ. ಈಗ ಸಿಟಿಗಳಿಗೆಲ್ಲ ಈ ಬೆಣ್ಣೆಗೆ ತುಪ್ಪಕ್ಕೆ ಸಾಕಷ್ಟು ಬೇಡಿಕೆ ಇರುತ್ತೆ. ಇದು ಇರುತ್ತೆ ಸರ್, ಬೇಡಿಕೆ ಇರ್ತೈತಿ. ಈಗ ನಮ್ ಕೆಲಸ ನಿರ್ವಹಣೆ ನಾನು ಒಬ್ಬನೇ ಮಾಡ್ಕೊಂಡು, ನಮ್ ತಾಯಿನೂ 65 ವರ್ಷ ಆಗೈತಿ, ಈ ಮೊಸರು ಮಾರಂತಾರೆ ಯಾರಿಲ್ಲ. ಈಗ ನಾನು ಬೆಳಿಗ್ಗೆ ಮನೆಗಳಿಗೆ ಕೊಟ್ಟು ನಾನು APMCಗೆ 6 ಗಂಟೆಗೆ ಅಲ್ಲಿ ಹೋಗೋಷ್ಟಿಗೆ ಹೋಗ್ಲಿಲ್ಲ ಅಂತಂದ್ರೆ ನಮಗೆ ಮೇವು ಸಿಗಲ್ಲ ಸರ್. ಹಂಗಾಗಿ ಗಡ ಹೋಗ್ಬಿಡ್ತೀನಿ ಸರ್. ಈಗ ಹಾಲಿನಲ್ಲಿ ಸಾಕಷ್ಟು ಉತ್ಪನ್ನಗಳನ್ನ ಮಾಡಿ ಮಾರಾಟ ಮಾಡಿದ್ರೆ ಒಳ್ಳೆ ಅಧಿಕ ಲಾಭ ತಗೊಳ್ಬಹುದು. ಆದ್ರೆ ನೀವು ಒಬ್ಬಂಟಿಗರ್ ಆಗೋದ್ರಿಂದ ಎಲ್ಲದನ್ನು ನಿಭಾಯಿಸ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀರಾ? ಹೌದು ಸರ್, ನಿಭಾಯಿಸ್ಕೊಂಡು ಹೋಗಕ್ ಸಾಧ್ಯ ಇಲ್ಲ ಸರ್. ಒಬ್ಬನೇ ಹಾಕಿನಿ, ತಾಯಿಯರು ವಯಸ್ಸಾದವರಿರ್ತಾರೆ, ಈಗ ಹಂಗಾಗಿ ಸಿಟಿ ಬೇರೆ, ಹಂಗ ನಾವು ಮಾಡ್ಕೊಂಡು ಕಷ್ಟ ಸರ್. ಹನುಮತ್ ನಾಯ್ಕ ಅವರೇ, ತಿಂಗಳಿಗೆ ಎಷ್ಟು ಆದಾಯ ತಗೊಂತೀರಾ ಈ ಒಂದು ಹಾಲಿನಲ್ಲಿ? ಹಾಲಿನಲ್ಲಿ ಒಂದು ಎಲ್ಲ ನಾವು ಖರ್ಚು ಹಸುಗಳದೆಲ್ಲ ಖರ್ಚು ಎಲ್ಲ ತೆಗೆದಷ್ಟಿಗೆ ಒಂದು 10,000 ರೂಪಾಯಿ ಅಂದ್ರೆ ನೀವೆಲ್ಲದಕ್ಕೂ ಕೊಂಡು ತಗೊಂಡ್ಬರ್ಬೇಕು, ಮೇವು ತರಬೇಕು, ಭೂಸ ಹಿಂಡಿ ಎಲ್ಲದಕ್ಕೂ ನೀವು ಖರ್ಚು ಮಾಡ್ಬೇಕಾದ್ರೆ ಮಾಡ್ಲೇಬೇಕು ಸರ್. ಅದೇನಂತಂದ್ರೆ 40 ರೂಪಾಯಿ ಹಸುಗೆ 60 ರೂಪಾಯಿ ನನಗೆ ಇರ್ಬೋದು ಇರ್ತದೆ ಸರ್ ದುಡಿಮೆ. ಹಂಗ ಸರ್, ಈಗ ಎಲ್ಲೇ ಒಂದ್ ಕಡೆ ನಿಮಗೆ ಕೃಷಿ ಜಮೀನು ಇತ್ತು ಅಂದ್ರೆ ಈಗ ಹೈನುಗಾರಿಕೆಯಲ್ಲಿ ಬರುವಂತ ಖರ್ಚುಗಳನ್ನ ಕಡಿಮೆ ಮಾಡ್ಕೋಬಹುದಾಯ್ತಲ್ವಾ? ಹಾ ಸರ್, ಮಾಡ್ಬೋದಿತ್ತು ಸರ್. ಖರ್ಚುಗಳನ್ನ ಕಡಿಮೆ ಮಾಡ್ಕೊಂಡು ಇನ್ನೊಂದು 10 ಹಸು ಮಾಡ್ಕೊಂಡು ಕುರಿ ಸಾಕಣೆ ಎಲ್ಲ ಚೆನ್ನಾಗೆ ಸರ್ ಮಾಡೋದೇನು, ನಮಗೆ ಬಹಳ ಇಂಟ್ರೆಸ್ಟ್ ಇದೆ. ಆದ್ರೆ ನಮಗೆ ಜಮೀನ್ ಇಲ್ಲ ಅನ್ನೋದೇ ಒಂದು ಕೊರತೆ ಸರ್ ನಮಗೆ. ಈಗೆಲ್ಲ ಸಾಕಷ್ಟು ಗಂಜಲು ಸಗಣಿ ಇದೆಲ್ಲ ಮಾರಾಟ ಮಾಡ್ತೀರಾ ನೀವು? ಮಾಡ್ತೀವಿ ಸರ್. ಸಗಣಿ ಆದಾಯ ಸಿಗುತ್ತೆ ಅದರಿಂದ ನಮಗೆ ನೀಟ್ನೆಸ್. ದಾವಣಗೆರೆ ನಗರದಲ್ಲಿ ಇರೋದಾಗಿಂದ ಅದನ್ನ ಸ್ಟಾಕ್ ಮಾಡ್ಕೊಳಕಾಗಲ್ಲ. ಈಗ ಅವತ್ತಿಂದ ಅವತ್ತೇ ನಾವು ಕ್ಲೀನ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ಯಾವ ಬಂದಿದ್ ಕೇಳಿದ ರೇಟಿಗೆ ಕೊಟ್ಟು ಕಳಿಸ್ಬಿಡ್ತೀವಿ ಸರ್. ಈಗ ಅದನ್ನೇ ಸ್ಟಾಕ್ ಮಾಡ್ಕೊಂಡು ಮಾರಿದ್ರೆ ತುಂಬಾ ಲಾಭದಾಯಕ ಇದೆ ಸರ್. ಗೊಬ್ಬರದಾಗ ಸಾವಯವ ಗೊಬ್ಬರದಲ್ಲಿ ಇವತ್ತು ಬಹಳ ಬೇಡಿಕೆ ಇರುವಂತದ್ದು ಪ್ರದೇಶ ಇವತ್ತು ನಮ್ಮ ದಾವಣಗೆರೆಯಲ್ಲಿ. ಈಗ ಜಮೀನ್ ಇದ್ದಂತರ ಮಾಡಲ್ಲ ಸರ್. ಈಗ ನಮ್ದೇ ಇಲ್ಲ, ನಮ್ ತೋಣಿಸ ನಮ್ಮ ಸಣ್ಣ ಮರದರ. ನಾವು 2 ಹಸು ಸಾಕಕ್ಕೆ 2 ಕುರಿ ಸಾಕಕ್ಕೆ ನಾವು ಅಷ್ಟೊಂದು 6 ಎಕರೆ ತೋಟ ಇಟ್ಕೊಂಡೆ ನಮಗೆ ಸಾಕಾಗ್ತಿಲ್ಲ. ನೀನ್ ದಾವಣಗೆರೆ ನಗರದಾಗ ಇದ್ದಿ, ನೀನ್ ಹೆಂಗ್ ಸಾಕ್ತಿಯಪ್ಪ ನನಗಂತೂ ನಮಗೆ ನೋಡಕ್ಕಾಗಲ್ಲ ಅಂತ ಇದು ಮಾಡ್ತಾರೆ ಸರ್. ಒಳ್ಳೇದು ಹನುಮತ್ ನಾಯ್ಕ ಅವರೇ, ಇಲ್ಲೇ ತನಕ ತಮ್ಮ ಒಂದು ಹೈನುಗಾರಿಕೆಯ ಸಾಕಷ್ಟು ಅನುಭವಗಳನ್ನ ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ, ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಇದುವರೆಗೂ ಹೈನುಗಾರಿಕೆಯಲ್ಲಿನ ಅನುಭವಗಳನ್ನು ಕುರಿತು ದಾವಣಗೆರೆಯ ಆರ್ ಹನುಮಂತ ನಾಯ್ಕ ಅವರೊಂದಿಗೆ ಸಂದರ್ಶನ ಕೇಳಿಬಂದಿತು. ಇವರನ್ನು ಸಂದರ್ಶಿಸಿದವರು UM ಮರುಳಸಿದ್ದೇಶ್. ಕರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ. ನಾಕ್ मुंह को मास्क गमछे या कपड़े से ढक कर रखें. आंख कान नाक मुंह ना छुए. आपस में 2 गज की दूरी बनाए रखें. मास्क और 2 गज की दूरी के मंत्र को अभी हमें छोड़ना नहीं है. फसलों की बुवाई एवं कटाई करते समय आपस में कम से कम 2 गज की दूरी बनाए रखें. फसल की कटाई करने के बाद छोटे छोटे ढेरों में इकट्ठा करें. कृषि के औजारों की समय समय पर सफाई करें. एक दूसरे के साथ औजारों की अदला बदली न करें. श्रमिकों के शौचालयों और हाथ धोने की जगह की ठीक से सफाई जरूरी है. बुआई कटाई एवं मड़ाई के दौरान इस बात का ध्यान रखें कि इन स्थानों के आसपास कोई थूके नहीं. कंबाइन हार्वेस्टर थ्रेशर जुताई और बुआई की मशीनों को इस्तेमाल से पहले साफ करें. मशीनों के इस्तेमाल से पहले और इस्तेमाल के बाद हाथ साबुन से साफ करें.